35,000-40,000 ರೂಪಾಯಿಗಳು. ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500-11,000 ರೂಪಾಯಿಗಳು. ತೆಂಗಿನಕಾಯಿ 1ನೇ ವರ್ಗ 1,000-20,000-27,000 ರೂಪಾಯಿಗಳು. ತೆಂಗಿನಕಾಯಿ 2ನೇ ವರ್ಗ 10,000-18,000 ರೂಪಾಯಿಗಳು. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 3,000-3,450 ರೂಪಾಯಿಗಳು. ಕಟ್ಟಾ ಸಾಂಬಾರ್ 2,600-2,000